ಅಂದರೆ ನೀವು ಹೇಳೋ ಪ್ರಕಾರ ಈ ಬೇಸಿಗೆ ಕಾಲಕ್ಕೆ ಕಟಾವು ಆಗುವ ಹಾಗೆ ನಾವು ಹಸಿಮೇವನ್ನು ಬೆಳೆಸಬೇಕು ಅಂತ. ನೀರಾವರಿ ರೈತರಿದ್ದರೆ ಅವ್ರೇನು ಮಾಡಬೇಕಂದ್ರೆ ಸರ್, ಸುಮಾರು ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಈ ಅಲಸಂದೆ ಬರುತ್ತೆ ಸರ್, ಮತ್ತು ಸಜ್ಜೆ, ಮತ್ತು ಮೆಕ್ಕೆಜೋಳ, ಜೋಳ, ಮತ್ತು ಹೈಬ್ರಿಡ್ ನೆಪಿಯರ್ ಅಂತ ಹುಲ್ಲು ಬರ್ತದೆ. ಇಂಥವೆಲ್ಲ ಕಟಾವುಗಳನ್ನು ಅವರು ಆ ಸಮಯದಲ್ಲಿ ಮಾಡಿದರೆ ಮುಂದೆ ಬೇಸಿಗೆ ಸಮಯದಲ್ಲಿ ಅಂದರೆ ಮಾರ್ಚು, ಏಪ್ರಿಲ್, ಮೇ ತಿಂಗಳಲ್ಲಿ ಕಟಾವಾಗುವಂತೆ ಈ ಮೇವು ಬರ್ತದೆ ಸರ್. ಇವು ನೀರಾವರಿ ರೈತರು ಈ ಥರ ಕಟಾವು ಮಾಡುವ ಮೂಲಕ ಬೇಸಿಗೆಯಲ್ಲಿ ಮೇವಿನ ಉತ್ಪಾದನೆ ಸಹಿತ ಅವರು ಮಾಡ್ಕೋಬಹುದು. ಡಾಕ್ಟರ್ ಅಣ್ಣಾರಾವ್ ಪಾಟೀಲ್ ಒಂದು ಮಾತು ಹೇಳಿ, ಈಗ ಬಹಳ ಮುಖ್ಯವಾಗಿ ಬೇಸಿಗೆಯಲ್ಲಿ ಜಾನುವಾರುಗಳ ಪಾಲನೆ ಮಾಡಲಿಕ್ಕೆ ರೈತರು ಬಹಳಷ್ಟು ಕ್ರಮಗಳನ್ನು ಅನುಸರಿಸಬೇಕು ಅಂತ ಹೇಳಿದ್ರಿ. ರೈತರು ಕೈಗೊಳ್ಳಬೇಕಾದ ಸಂರಕ್ಷಣಾ ಕ್ರಮಗಳು ಯಾವುದಂತ ಸ್ವಲ್ಪ ಮಾಹಿತಿ ಕೊಡ್ತೀರಿ? ಈ ಸಂರಕ್ಷಣಾ ಕ್ರಮ ಅಂದರೆ ಸರ್, ಮೊದಲನೇದಾಗಿ ಬಿಸಿಲಿನ ನೇರ ಸಂಪರ್ಕ ತಪ್ಪಿಸಬೇಕು ಸರ್. ಎರಡನೇದಾಗಿ ಈಗ ಬೇಸಿಗೆ ಕಾಲದಲ್ಲಿ ಅವರು ಹೊಲಗಳ ಉಳುಮೆ ಜಾಸ್ತಿ ಮಾಡ್ತಾ ಇರ್ತಾರೆ. ಈ ಉಳುಮೆ ಮಾಡಬೇಕಾದಾಗ ಏನಾಗ್ತದೆ ಸರ್, ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೆ, ಸಾಯಂಕಾಲ 5 ಗಂಟೆಯಿಂದ 7-7.5 ಗಂಟೆವರೆಗೂ ಆ ಸಮಯದಲ್ಲಿ ಹೊಲದಲ್ಲಿ ಉಳುಮೆ ಮಾಡಬಹುದು ಸರ್. ಅದೇ ರೀತಿ ಜಾನುವಾರುಗಳು ಮೈಲು ಬಿಡಬೇಕಾದ್ರೆ ಇದೇ ಸಮಯದಲ್ಲಿ ಮೈಲು ಹೊರಗಡೆ ಬಿಡಬೇಕು ಸರ್. ಕುರಿ ಮತ್ತು ಆಡುಗಳೇ ಮಧ್ಯಾಹ್ನದ ಅವಧಿಯಲ್ಲಿ ಒಂದು ಮರದ ಕೆಳಗಡೆ ಅಥವಾ ಕೊಟ್ಟಿಗೆಯಲ್ಲಿ ಇಡಬೇಕು ಸರ್. ಮತ್ತು ಕುಕ್ಕುಟಗಳಿಗೆ ಏನು ಮಾಡಬೇಕು, 40 ಡಿಗ್ರಿಗಿಂತ ಹೆಚ್ಚು ವಾತಾವರಣದಲ್ಲಿ ಉಷ್ಣಾಂಶ ಜಾಸ್ತಿ ಆದಾಗ ನೀರು ಫಾಗರ್ಗಳು ಅಥವಾ ನೀರು ಸಿಂಪಡಿಸುವ ಯಂತ್ರಗಳನ್ನು ಅಲ್ಲಿ ಕೊಟ್ಟಿಗೆಯಲ್ಲಿ ಬಳಸಬೇಕು ಸರ್. ಅದೇ ರೀತಿ ಈಗ ಕೆಲವೊಂದ್ಸಲ ಜಾನುವಾರುಗಳು ಬೆದೆಗೆ ಬಂದಿರ್ತವೆ ಸರ್, ಹಸುಗಳು, ಎಮ್ಮೆಗಳು. ಈ ಬೆದೆಗೆ ಬಂದಾಗ ಈ ಬಿಸಿಲಿನ ಸಮಯದಲ್ಲಿ ಬೆದೆ ಹಾಕಿದಾಗ ಬಹಳಷ್ಟು ಸಲ ಈ ಬೆದೆಗಳು ಪುನರಾವರ್ತನೆ ಆಗುವ ಸಾಧ್ಯತೆ ಇರ್ತದೆ ಸರ್. ಅದಕ್ಕಾಗಿ ತಂಪಾದ ಅವಧಿಯಲ್ಲಿ ಕೃತಕ ಗರ್ಭಧಾರಣೆಯನ್ನು ಮಾಡಿಸಬೇಕು ಸರ್. ಇದು ಬಹಳ ಇಂಪಾರ್ಟೆಂಟ್ ಸರ್. ಈ ಕೋಳಿ ಫಾರಂ ಮತ್ತು ಕೊಟ್ಟಿಗೆ ಸುತ್ತಮುತ್ತ ಮರಗಳ ಗಿಡಗಳನ್ನು ಬೆಳೆಸಬೇಕು ಸರ್. ಅದರಿಂದ ಸ್ವಲ್ಪ ವಾತಾವರಣ ಕೂಡ ಒಳ್ಳೆಯದು, ಅದು ಕೂಡ ಮಾಡ್ತದೆ. ಆಮೇಲೆ ಕೊಟ್ಟಿಗೆ ಸುತ್ತಮುತ್ತ ಗೋಣಿ ಚೀಲಗಳನ್ನು ಹಾಕಿ ಮಧ್ಯಾಹ್ನ ಸಮಯದಲ್ಲಿ ಹಸಿ ಮಾಡುವುದರಿಂದ ತಣ್ಣನೆಯ ಗಾಳಿ ಸಹಿತ ಅಲ್ಲಿ ಕೊಟ್ಟಿಗೆಯಲ್ಲಿ ಬರ್ತದೆ ಸರ್. ಅದೇ ರೀತಿ ಈ ಕೆಲವೊಂದು ಸಲ ಈಗ ನವಜಾತ ಕರುಗಳು ಇರ್ತವೆ ಸರ್, ಚಿಕ್ಕ ಚಿಕ್ಕ ಕರುಗಳು, ಆ ಕರುಗಳು ಬರೀ ಹಾಲು ಕುಡಿತೇವೆ, ನೀರು ಕುಡಿಯೋದಿಲ್ಲ ಸರ್. ಈ ಅಂತ ಸಮಯದಲ್ಲಿ ಬೇಸಿಗೆಯಲ್ಲಿ ಅವುಗಳಲ್ಲಿ ನಿರ್ಜಲೀಕರಣ ಅಂದ್ರೆ ಡಿಹೈಡ್ರೇಷನ್ ಅಂತ ಸಮಸ್ಯೆ ಉಂಟಾಗ ಸರ್. ಅಂತ ಸಮಸ್ಯೆ ಕಡಿಮೆ ಮಾಡಲು ದಿನಕ್ಕೆ 3 ಬಾರಿ ನೀರು ಕುಡಿಸಬೇಕು ಸರ್. ಆಮೇಲೆ ಎಲ್ಲಾ ರೀತಿ ಜಾನುವಾರುಗಳಿಗೆ ನಾವು ಹೆಚ್ಚು ಹೆಚ್ಚು ನೀರು ಕುಡಿಸುವುದರಿಂದ ಅವುಗಳ ಸಂರಕ್ಷಣೆಯನ್ನು ನಾವು ಮಾಡಬಹುದಾಗಿದೆ ಸರ್. ಅಂದ್ರೆ ನೀವು ಹೇಳೋ ಪ್ರಕಾರ ಈ ದನದ ಕೊಟ್ಟಿಗೆಗಳನ್ನು ಒಂದು ತಂಪಾಗಿ ಇಡುವಂತೆ ನೋಡ್ಕೊಳ್ಬೇಕು, ಯಾವುದೇ ರೀತಿಯಲ್ಲಿ ಕೂಡ ಈ ಬೇಸಿಗೆಯ ಅಬೇಗೆ ತಟ್ಟದ ಹಾಗೆ ನೋಡ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಮತ್ತೆ ಆಹಾರ ಕ್ರಮದಲ್ಲಿ ಕೂಡ ನಾವು ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋದು ಅಲ್ವಾ? ಹೌದು ಸರ್. ಗೋಣಿ ಚೀಲಗಳನ್ನು ಕಟ್ಟಿ ಹಸಿ ಮಾಡುವುದು, ಸ್ವಚ್ಛವಾಗಿ ಇಟ್ಟುಕೊಳ್ಳುವುದು, ಎಲ್ಲವನ್ನ ಮಾಡಬೇಕಾಗ್ತದೆ. ಕೊಟ್ಟಿಗೆಯಲ್ಲಿ ಸರಾಗಿ ಗಾಳಿ ಬರಬೇಕು ಸರ್, ಗಾಳಿ ಮತ್ತು ಬೆಳಕು ಬರಬೇಕು ಸರ್ ಕೊಟ್ಟಿಗೆಯಲ್ಲಿ. ಆಮೇಲೆ ಕೊಟ್ಟಿಗೆ ಸ್ವಚ್ಛವಾಗಿರಬೇಕು. ಆಮೇಲೆ ಕೊಟ್ಟಿಗೆ ಸುತ್ತಮುತ್ತ ಮರ ಗಿಡಗಳಿರ್ಬೇಕು ಸರ್. ಆಮೇಲೆ ಈ ಕೊಟ್ಟಿಗೆಯಲ್ಲಿ ಫಾಗರ್ಗಳನ್ನು ಅಳವಡಿಸುವುದು, ಈ ಎಲ್ಲ ಕ್ರಮಗಳನ್ನು ಕೈಗೊಳ್ಳೋದ್ರಿಂದ ಸ್ವಲ್ಪ ನಾವು ಬೇಸಿಗೆಯಲ್ಲಿ ಜನವರಿಗಳ ಸಂರಕ್ಷಣೆ ಮಾಡಬಹುದಾಗಿದೆ ಸರ್. ಈ ರೀತಿಯ ಎಲ್ಲ ಮುನ್ನೆಚ್ಚರಿಕೆ ಕ್ರಮ ಮತ್ತು ಸಂರಕ್ಷಣಾ ಕ್ರಮಗಳನ್ನು ಅನುಸರಿಸುವುದರ ಮೂಲಕ ಬೇಸಿಗೆಯಲ್ಲಿ ಈ ಜಾನುವಾರು ನಿರ್ವಹಣೆ ಮತ್ತು ಅದರ ಆರೋಗ್ಯವನ್ನು ಕಾಪಾಡಲಿಕ್ಕೆ ನಾವು ಬಹಳಷ್ಟು ಪ್ರಯತ್ನ ಮಾಡಬೇಕು ಅನ್ನೋದು ನಿಮ್ಮ ಮಾತು ಅಲ್ವಾ? ಹೌದು ಸರ್. ಈಗ ಮುಖ್ಯವಾಗಿ ಇನ್ನೊಂದು ಪ್ರಶ್ನೆ ಪಾಟೀಲ್ರೆ, ಬೇಸಿಗೆಯಲ್ಲಿ ಎಮ್ಮೆಗಳ ನಿರ್ವಹಣೆ ಕುರಿತು ಒಂದಷ್ಟು ಮಾಹಿತಿಯನ್ನು ಕೊಡ್ತೀರಾ? ಸರ್, ಎಮ್ಮೆಗಳಲ್ಲಿ ಚರ್ಮವು ಸಾಮಾನ್ಯವಾಗಿ ಕಪ್ಪು ಬಣ್ಣ ಇರೋದ್ರಿಂದ ಸರ್, ಬಿಸಿಲಿನಿಂದ ಹೆಚ್ಚು ಹೆಚ್ಚು ಶಾಖಗಳು ಹೇರ್ಕೊಳ್ತವೆ ಸರ್ ಅವು, ಮೊದಲನೇ ಸರ್. ಎರಡನೇದು, ಬೇಸಿಗೆ ಬಂದಾಗ ಬಹಳಷ್ಟು ಎಮ್ಮೆಗಳು ನೀರಿನ ಮೂಲಗಳ ಹತ್ರ ಅರಿಸಿಕೊಂಡು ಹೋಗ್ತವೆ ಸರ್. ನೀರಿನಲ್ಲಿ ತಂಪಾದ ನೀರಿನಲ್ಲೇ ಇರೋದು, ಈ ಕೆಸರಲ್ಲಿ ಕೂತ್ಕೊಳ್ಳೋದು ಮಾಡ್ತವೆ ಸರ್. ಇದು ಯಾಕೆ ಈ ಥರ ಮಾಡ್ತವೆ ಅಂದರೆ, ಎಮ್ಮೆಗಳ ಚರ್ಮದಲ್ಲಿ ದಪ್ಪವಾಗಿರ್ತದೆ ಸರ್, ಮತ್ತು ಚರ್ಮದಲ್ಲಿ ಬೆವರಿನ ಗ್ರಂಥಿಗಳು ಇರುವುದಿಲ್ಲ. ಈ ಬರವೀರನ ಗ್ರಂಥಿ ಇರುವುದಿಲ್ಲವಾದ್ದರಿಂದ ಈ ಉಷ್ಣತೆ ಹೊರಹಾಕಲು ಬಹಳ ಕಷ್ಟ ಆಗುತ್ತೆ ಸರ್. ಅದಕ್ಕಾಗಿ ಉಷ್ಣತೆ ಕಡಿಮೆ ಮಾಡಿಕೊಳ್ಳಲು ಅವು ನೀರಿನ ಮೊರೆ ಹೋಗ್ತವೆ ಸರ್. ಅದಕ್ಕಾಗಿ ಮಧ್ಯಾಹ್ನ ತೊಟ್ಟಿಯಲ್ಲಿ ನೀರಿನಲ್ಲಿ ಬಿಡುವುದು, ಅಥವಾ ಫಾಗರ್ಗಳನ್ನು ಅಳವಡಿಸುವುದು, ಅಥವಾ ಮಧ್ಯಾಹ್ನ ಸಮಯದಲ್ಲಿ ಎಮ್ಮೆಗಳ ಮೈ ತೊಳೆಯುವುದು, ಈ ಎಲ್ಲ ಕ್ರಮಗಳು ಮಾಡುವುದರಿಂದ ಎಮ್ಮೆಗಳಲ್ಲಿ ಸ್ವಲ್ಪ ಉಷ್ಣಾಂಶವನ್ನು ನಾವು ಕಡಿಮೆ ಮಾಡಬಹುದಾಗಿದೆ ಸರ್. ಈ ಕುಕ್ಕುಟಗಳ ನಿರ್ವಹಣೆ ಹೇಗೆ? ಇವು ಮುಖ್ಯವಾಗಿ ಉಷ್ಣಾಂಶ ಬಹಳಷ್ಟು ಅವು ಸಸೆಪ್ಟೇಬಲ್ ಆಗಿರ್ತವೆ ಸರ್. ಅಂದರೆ ಉಷ್ಣಾಂಶಕ್ಕೆ ಅವು ಸಹಿಸಿಕೊಳ್ಳುವುದಿಲ್ಲ. ಹೆಚ್ಚು ಉಷ್ಣಾಂಶ ಈಗ ಒಂದು 35 ಡಿಗ್ರಿಗಿಂತ ಹೆಚ್ಚಾಗಿ ವಾತಾವರಣ ಉಷ್ಣಾಂಶ ಜಾಸ್ತಿ ಆದಾಗ ಅವು ಇದ್ದಕ್ಕಿದ್ದಂತೆ ಉಷ್ಣಾಂಶದ ಒತ್ತಡ ಉಂಟಾಗಿ ಮರಣ ಹೊಂದುತ್ತವೆ ಸರ್. ಬಹಳಷ್ಟು ಮರಿಗಳು ಇವನ್ನು ಮೊಟ್ಟೆ ಕೊಡುವಂಥ ಕುಕ್ಕುಟಗಳು ಮೊಟ್ಟೆಗಳ ಉತ್ಪಾದನೆ ಕಡಿಮೆ ಮಾಡ್ತವೆ. ಮತ್ತು ಈಗ ಮಾಂಸದ ಸಲುವಾಗಿ ಉತ್ಪಾದನೆ ಮಾಡುವ ಕುಕ್ಕುಟಗಳಲ್ಲಿ ಮಾಂಸದ ಉತ್ಪಾದನೆ ಕಡಿಮೆ ಆಗುತ್ತೆ ಸರ್. ಯಾಕಂದರೆ ಹೆಚ್ಚು ಹೆಚ್ಚು ನೀರು ಕೊಡ್ತವೆ ಮತ್ತು ಕಡಿಮೆ ಆಹಾರ ತಿನ್ನುತ್ತವೆ, ಇದರಿಂದ ಪೋಷಕಾಂಶಗಳ ಕೊರತೆ ಉಂಟಾಗುತ್ತದೆ. ಮತ್ತು ಒಂದು ಕಡೆ ಮೂಲೆಯಲ್ಲಿ ಹೋಗಿ ಕೂತ್ಕೊಳ್ಳುವುದು, ಮತ್ತು ನೀರಿನ ಥರ ತಿಳಿಯಾದ ಒಂದು ಬೇದಿ ಮಾಡುವುದು, ಈ ಎಲ್ಲ ಸಮಸ್ಯೆಗಳು ಅಲ್ಲಿ ಕಂಡು ಬರ್ತವೆ ಸರ್. ಇದರಿಂದ ಏನಾಗ್ತದೆ ಅಂದರೆ ಫೀಡ್ ಕನ್ವರ್ಸೇಷನ್ ರೇಷೋ ಅಥವಾ ಅದರ ಕಡಿಮೆಯಾಗಿ ಅವು ಉತ್ಪಾದನೆ ಕಡಿಮೆ ಆಗುತ್ತೆ ಸರ್.

ತೊಳೆದರ ಆಸೆ ನಳಿದುತ್ತ ಏ ಸಿಕ್ಕಿ ತೊಳೆದರೆ ಈಶನ ಒಲಿಸುವ ದೇನಗದೋ ಈಶನ ಒಲಿಸುವ ದೇನಗದೋ ಜಗ ದೀಶನ ಒಲಿಸುವ ದೇನಗದೋ ಜಗ ದೀಶನ ಒಲಿಸುವ ಏ ನಗದೆ ನಗದೆ ನಗದು ಏ ನಗದೆ ನಗ ಏ ನಗದು ಹರ ನಿನ್ನ ಒಲಿಸುವ ಏ ನಗದು ಹರ ನಿನ್ನ ಒಲಿಸುವ ಏ ನಗದು ಸುಮ್ಮನಿದ್ದಾರೆ ಗರ್ವನಳಿದೂತ ಸುಮ್ಮನಿದ್ದಾರೆ ಗುರುವಿನ ಒಲಿಸುವ ದೇನಗದೋ ಗುರುವಿನ ಒಲಿಸುವ ದೇನಗದೋ ಗುರು ಮಹಂತನ ಒಲಿಸುವ ದೇನಗದೋ ಗುರು ಮಹಂತನ ಒಲಿಸುವ ಏ ನಗದೆ ನಗದೆ ನಗದು ಏ ನಗದೆ ನಗದೆ ನಗದು ಹರ ನಿನ್ನ ಒಲಿಸುವ ಏ ನಗದು ಹರ ನಿನ್ನ ಒಲಿಸುವ ಏ ನಗದು ಏ ನಗದೆ ನಗದೆ ನಗದು ಏ ನಗದೆ ಈಗ ಕೇಳಿ ಮಡಿವಾಳೆಯ ಎಸ್ ಕೊರಳಿ ಅವರಿಂದ ಇನ್ನೊಂದು ತತ್ವಪದ ಮಡಿವಾಳೆಯ ಎಸ್ ಕೊರಳಿ ಅವರಿಂದ ಇನ್ನೊಂದು ತತ್ವಪದ ಇವರಿಗೆ ತಬಲ ಸಾಥ್ ನೀಡುತ್ತಾರೆ ಮಲ್ಲಿನಾಥ್ ಭೋಪಾಲ್ ತೆಗ್ನವರು. ಜಲ್ದಿ ನೋಡಿಕೊಳ್ಳೋ ತಮ್ಮ ಬಂದೋದ್ಯಾವಲ್ಲಿ ಮುಂದೆ ಹೋಗೋದ್ಯಾವಲ್ಲಿ ಜಲ್ದಿ ನೋಡಿಕೊಳ್ಳೋ ತಮ್ಮ ಬಂದೋದ್ಯಾವಲ್ಲಿ ಮುಂದೆ ಹೋಗೋದ್ಯಾವಲ್ಲಿ ಸತಿಸುತ್ತರ ಭ್ರಾಂತಿಯಲ್ಲಿ ನಿನ್ನ ಸತಿಸುತ್ತರ ಭ್ರಾಂತಿಯಲ್ಲಿ ಆಗೋದೆಲ್ಲಿ ಮುಕ್ತಿ ಆಗೋದೆಲ್ಲಿ ಜಲ್ದಿ ನೋಡಿ ಕಯಸೋ ಜನ್ಮ ತಿರುಗಿ ಬಂದಿ ಅಲ್ಲಿ ಅಲ್ಲಿ ಅಲ್ದೇನೋ ತಂದಿ ಹಿಂದ ಚಿಂದ ಕಯಸೋ ಜನ್ಮ ತಿರುಗಿ ಬಂದಿಯಲ್ಲಿ ಮುಂದೆ ಹೋಗೋದಲ್ಲಿ ನರ ಜನ್ಮದಲ್ಲಿ ಸುಖ ಬಿತ್ತೆ ನಂದಿ ಮುಂದೆ ತಿಳಿವಲ್ಲಿ ನರ ಜನ್ಮದಲ್ಲಿ ಸುಖ ಬಿತ್ತೆ ನಂದಿ ದಾನ ಕೊಡುವಲ್ಲಿ ದಾನ ಕೊಡುವಲ್ಲಿ ಜಲ್ದಿ ನೋಡಿ ಜಲ್ದಿ ನೋಡಿ ಜಲ್ದಿ ನೋಡಿಕೊಳ್ಳು ತಮ್ಮ ಬಂದು ಯಾವಲ್ಲಿ ಮುಂದೆ ಹೋಗೋ ಯಾವಲ್ಲಿ ತೆಂಬೋ ಗುಣ ಹುಟ್ಟಿತಲ್ಲಿ ಅದು ನಿನ್ನಲ್ಲಿ ಪಟ್ಟರೋಯಿ ತೆಂಬೋ ಗುಣ ಹುಟ್ಟಿತಲ್ಲಿ ಅದು ನಿನ್ನಲ್ಲಿ ಸಂತೋಷ ಇಲ್ಲ ನಿನ್ನ ಮನದಲ್ಲಿ ದಾನ ಕೊಡುವಲ್ಲಿ ಸಂತೋಷ ಇಲ್ಲ ನಿನ್ನ ಮನದಲ್ಲಿ ದಾನ ಕೊಡುವಲ್ಲಿ ಜಲ್ದಿ ಜಲ್ದಿ ಜಲ್ದಿ ಜಲ್ದಿ ಜಲ್ದಿ ನೋಡಿಕೊಳ್ಳು ತಮ್ಮ ಬಂದು ಯಾವಲ್ಲಿ ಮುಂದೆ ಹೋಗು ಯಾವಲ್ಲಿ ಅಣ್ಣ ತಮ್ಮ ಬೀಗರು ಬಿಜರು ಅಣ್ಣ ತಮ್ಮ ಬಿಗರು ಬಿಜರು ಇಲ್ಲಿ ಇಲ್ಲಿ ನಿನಗ್ಯಾರು ಅಣ್ಣ ತಮ್ಮ ಬಿಗರು ಬಿಜರು ಯಾರು ಇಲ್ಲ ನಿನಗ್ಯಾರಿಲ್ಲ ನಿನಗ್ಯಾರಿಲ್ಲ ತಾಯಿ ತಂದೆ ಜೋಕಿ ಮಾಡಿ ಬಿಟ್ಟರಲ್ಲ ಮುಂದಿಂದು ಗೊತ್ತೇ ಇಲ್ಲ ತಾಯಿ ತಂದೆ ಜೋಕಿ ಮಾಡಿ ಬಿಟ್ಟರಲ್ಲ ಮುಂದಿನ ಗೊತ್ತೇ ಇಲ್ಲ ಜಲ್ದಿ ಜಲ್ದಿ ಜಲ್ದಿ ಜಲ್ದಿ ಜಲ್ದಿ ನೋಡಿಕೊಳ್ಳು ಬಂದು ಯಾವಲ್ಲಿ ಮುಂದೆ ಹೋಗು ಯಾವಲ್ಲಿ ಜಲ್ದಿ ಪಾಪ ಮಾಡಬೇಡ ಇಲ್ಲಿ ತಿಂದಿಯಲ್ಲಿ ಲತಿ ತಿಂದಿಯಲ್ಲಿ ಪಾಪ ಮಾಡಬೇಡ ಲತಿ ತಿಂದಿಯಲ್ಲಿ ಯಮರಾಯನಲ್ಲಿ ಪುಣ್ಯ ಮಾಡಿದರಲ್ಲಿ ಬರಕುದಲ್ಲಿ ಸದಾ ಶಿವನಲ್ಲಿ ಪುಣ್ಯ ಮಾಡಿದರೆ ದೊರಕುವದಲ್ಲಿ ಸದಾ ಶಿವನಲ್ಲಿ ವ್ಯರ್ಥವಿದು ಸಂಸಾರ ತಿಳಿವಲ್ಲಿ ನಿನ್ನ ದೃಢದಲ್ಲಿ ವ್ಯರ್ಥವಿದು ಸಂಸಾರ ತಿಳಿವಲ್ಲಿ ನಿನ್ನ ದೃಢದಲ್ಲಿ ಗುರು ಮಹಾಂತೇಶನ ಪಾದದಲ್ಲಿ ನಂಬಿಗಿಡುವಲ್ಲಿ ಗುರು ಮಹಾಂತೇಶನ ಪಾದದಲ್ಲಿ ನಂಬಿಗಿಡುವಲ್ಲಿ ಜಲ್ದಿ ಜಲ್ದಿ ಜಲ್ದಿ ಜಲ್ದಿ ಜಲ್ದಿ ನೋಡಿಕೊಳ್ಳು ತಮ್ಮ ಬಂದು ಯಾವಲ್ಲಿ ಮುಂದೆ ಹೋಗೋದಲ್ಲಿ ಜಲ್ದಿ ನೋಡಿಕೊಳ್ಳು ತಮ್ಮ ಬಂದು ಯಾವಲ್ಲಿ ಮುಂದೆ ಹೋಗೋದಲ್ಲಿ ಜನ್ಮ ತಿರುಗಿ ಬಂದಿಯಲ್ಲಿ ಅಲ್ಲಿಂದೇನು ತಂದೆ ಹಿಂದ ಕಯಸೋ ಜನ್ಮ ತಿರುಗಿ ಬಂದಿಯಲ್ಲಿ ಅಲ್ಲಿಂದೇನು ತಂದೆ ನರ ಜನ್ಮದಲ್ಲಿ ಹೊಟ್ಟೆ ನಂದಿ ದಾನ ಕೊಡುವಲ್ಲಿ ನರ ಜನ್ಮದಲ್ಲಿ ಹೊಟ್ಟೆ ನಂದಿ ದಾನ ಕೊಟ್ಟೆ ನಂದಿ ಜಲ್ದಿ ಜಲ್ದಿ ಜಲ್ದಿ.